ಹತ್ತು ಮಾತ್ರ ಜಂಪಾ ತಾಳದಲ್ಲಿ ಇದುವರೆಗೆ ಮಹಾಲಿಂಗ್ಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಇದೇ ಕಲಾವಿದರಿಂದ ಎಂಟು ಮಾತ್ರ ಆದಿತಾಳ. ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಹಾಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಈಗ ಒಂದು ಸಾಕ್ಷರತೆಯ ಗೀತೆಯನ್ನು ಕೇಳೋಣ.